ತಿಲಕ ಎಂಥ ಶ್ರೀಮಂತ ರೂಪ ನಿನ್ನದೆ ನೋಡಿ ನನಗೆ ಪುಲಕ ಹಗಲಲಿ ಸೂರ್ಯ ಇರುಳಲಿ ಚಂದ್ರ ನಿನ್ನ ಹಣೆಯ ತಿಲಕ ಎಂಥ ಶ್ರೀಮಂತ ರೂಪ ನಿನ್ನದೆ ನೋಡಿ ನನಗೆ ಪುಲಕ ನೋಡಿ ನನಗೆ ಪುಲಕ ನೆತ್ತಿಯಲ್ಲಿ ಗಿರಿ ಛತ್ರಿಯ ಎತ್ತಿದ ಶಕ್ತಿಗಿದೋ ನಮನ ಶಕ್ತಿಗಿದೋ ನಮನ ಸಾವಿರ ಧಾರೆಗಳಾದರೂ ಒಂದೇ ಸಾಗರ ನಮ್ಮ ಗುರಿ ಸಾವಿರ ರೇಷಿಮೆ ಎಲೆಗಳು ಸೇರಿದ ಬತ್ತಲ ನಮ್ಮ ಸಿರಿ ಸಾವಿರ ಧಾರೆಗಳಾದರೂ ಒಂದೇ ಸಾಗರ ನಮ್ಮ ಗುರಿ ಸಾವಿರ ರೇಷಿಮೆ ಎಲೆಗಳು ಸೇರಿದ ಬತ್ತಲ ನಮ್ಮ ಸಿರಿ ನೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು ಒಟ್ಟುಗೂಡಲು ನಾಡಿನ ದುಡಿಮೆಗೆ ನಮಗೆ ಯಾರು ಈಡು ನೂರು ಶಕ್ತಿಗಳ ಸುಂದರ ಸಂಗಮ ಸಂಸ್ಕೃತಿ ನಾಡು ಒಟ್ಟುಗೂಡಲು ನಾಡಿನ ದುಡಿಮೆಗೆ ನಮಗೆ ಯಾರು ಈಡು ಎದುರಿಸೋಣ ಸಾವು ಕೈ ಕೈ ಸೇರಿಸಿ ನಗುತ ನಿಲ್ಲೋಣ ತಾಯಿ ಸುತ್ತ ನಾವು ಅವಳ ಪಾಲನೆ ರಕ್ಷಣೆಗಾಗಿ ಎದುರಿಸೋಣ ಸಾವು ಎಲ್ಲ ದೇವರಿಗೂ ಹಿರಿಯ ದೇವಿ ಈ ತಾಯಿಯ ವೈಭವಕ್ಕೆ ಎಲ್ಲ ವೇದಗಳ ಚೆಲ್ಲಿ ಬಾಳೋಣ ಬೇರೆ ಪೂಜೆಯಾಗೆ ಎಲ್ಲ ದೇವರಿಗೂ ಹಿರಿಯ ದೇವಿ ಈ ತಾಯಿಯ ವೈಭವಕ್ಕೆ ದೇಶಭಕ್ತಿ ಗೀತೆಗಳನ್ನು ಇದುವರೆಗೆ ನೀವು ಆಲಿಸಿದಿರಿ. ಸಮಯ 7 ಗಂಟೆ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ. ಈಗ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮವನ್ನು ಕೇಳ್ತಾ ಇರುವ ಎಲ್ಲ ಕೇಳುಗ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗಕ್ಕೆ ಸ್ವಾಗತ. ಈ ದಿನ ಕೇಳಿ, ಮಧುಮೇಹ, ರಕ್ತದ ಏರೊತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಆಹಾರ ಕ್ರಮ. ಈ ಕುರಿತು ಆಹಾರ ಪೋಷಣಾ ತಜ್ಞರಾದ ಡಾ ಹೆಚ್ ಜಿ ವಿದ್ಯಾವತಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸುವಿರಿ. ಈಗ ಒಂದು ಜಾಹೀರಾತು. घने और सुंदर बाल सिर्फ एक दिन में. प्रिय उपभोक्ताओं, ये एक भ्रामक विज्ञापन है. भ्रामक विज्ञापन देने वाले हो जाएं सावधान. केंद्रीय उपभोक्ता संरक्षण प्राधिकरण यानी CCPA ने भ्रामक विज्ञापनों की रोकथाम के लिए कड़े दिशा निर्देश बनाए हैं, जिनका उल्लंघन करने पर CCPA किसी भी भ्रामक विज्ञापन के लिए निर्माताओं, विज्ञापन दाताओं या प्रचारकों पर जुर्माना लगा सकती है. यही नहीं, इंडोर्सर्स यानी प्रचारकों पर प्रतिबंध लगाया जा सकता है. उपभोक्ता मामले विभाग, भारत सरकार. ನಮಸ್ಕಾರ ವಿದ್ಯಾವತಿ ಅವರೇ. ನಮಸ್ಕಾರ ಜಗದೀಶ್ ಅವರೇ. ಇವತ್ತು ನಾವು ಈ ಮಧುಮೇಹ, ರಕ್ತದ ಏರೊತ್ತಡ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಹೆಚ್ಚು ಕೇಳ್ತಾ ಇದ್ದೀವಿ. ಹೌದು, ಇವುಗಳನ್ನ ನಮ್ಮ ವೈದ್ಯರು ಮುಖ್ಯವಾಗಿ ಜೀವನ ಶೈಲಿಯ ಕಾಯಿಲೆಗಳು ಅಂತಾನೇ ಕರಿತಾ ಇರ್ತಾರೆ. ಹೌದು, ಇವುಗಳ ಒಂದು ಸರಿಯಾದ ನಿರ್ವಹಣೆಗೆ ಸರಿಯಾದಂತಹ ಆಹಾರ ಕ್ರಮವನ್ನು ಅನುಸರಿಸೋದು ಬಹಳ ಮುಖ್ಯ ಅಂತ ವೈದ್ಯರು ಮತ್ತು ತಾವು ಆಹಾರ ತಜ್ಞರು ಅಭಿಪ್ರಾಯ ಪಡ್ತಾರೆ. ಹೌದು, ಇವತ್ತು ಈ ಒಂದು ವಿಚಾರದ ಬಗ್ಗೆನೇ ತಾವು ನಮ್ಮ ಗ್ರಾಮೀಣ ಮಹಿಳೆಯರಿಗೆ, ರೈತ ಬಾಂಧವರಿಗೆ ಪರಿಚಯವನ್ನ ಮಾಡಿಕೊಡಬೇಕು. ಮೊದಲಿಗೆ ಈ ಆಹಾರದ ಮಹತ್ವದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರ? ಆಹಾರ ನಮ್ಮ ಬದುಕಿನ ಮೂಲ ಅವಶ್ಯಕತೆಗಳಲ್ಲೊಂದು. ಆಹಾರದಿಂದಲೇ ಆರೋಗ್ಯ, ಆಹಾರದಿಂದಲೇ ಅನಾರೋಗ್ಯ ಎಂಬುದು ಸುಳ್ಳಲ್ಲ. ನಮ್ಮ ಆಹಾರವನ್ನು ಇಷ್ಟಪಡುವುದು ಮತ್ತೆ ಅದು ಅವಶ್ಯಕವಾಗಿದೆಯೋ, ಪುಷ್ಟಿಕರವಾಗಿದೆಯೋ ಅನ್ನೋದಕ್ಕಿಂತ ರುಚಿಕರವಾಗಿದೆಯೋ ಇಲ್ಲವೋ ಆವಾಗ ನಾನು ಸೇವಿಸುತ್ತೇನೆ ಅನ್ನುವ ಮನುಷ್ಯನದೇ ಒಂದು ಸಹಜ ಗುಣ. ಸೊ ಅದಕ್ಕಾಗಿ ಅನೇಕರಿಗೆ ಅದರ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ. ಯಾವ ಆಹಾರ ಸೇವಿಸಬೇಕು, ಎಷ್ಟು ಸೇವಿಸಬೇಕು, ಯಾವ ಕಾಲ ಅಥವಾ ಸಮಯಕ್ಕೆ ಸರಿಯಾಗಿ ಸೇವಿಸಬೇಕು ಅನ್ನೋದು ಸುಮಾರು ಗೊಂದಲಗಳಿವೆ. ಇಂದು ನಾವು ಎದುರಿಸುತ್ತಿರುವ ಅನೇಕ ಆರೋಗ್ಯ ಸಮಸ್ಯೆಗಳಲ್ಲಿ ಸಕ್ಕರೆ ಕಾಯಿಲೆ ಇರಬಹುದು, ಅಧಿಕ ರಕ್ತದೊತ್ತಡ ಇರಬಹುದು, ಅಧಿಕ ಕೊಲೆಸ್ಟ್ರಾಲ್ ಇರಬಹುದು, ಇವು ಎಲ್ಲ ನಮ್ಮ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಗಳ ಒಂದು ಸಮ್ಮಿಶ್ರಣವಾಗಿ ಬರುವ ಕಾಯಿಲೆಗಳಾಗಿವೆ. ಸೊ ವಯಸ್ಸಿಗನುಗುಣವಾಗಿ ಆಹಾರದ ಪ್ರಮಾಣ ಮತ್ತೆ ಯಾವ ಋತುವಿನಲ್ಲಿ ಯಾವ ಆಹಾರ, ಮಾರಕ ಆಹಾರಗಳು ಯಾವುವು, ಅವನ್ನೆಲ್ಲ ಇಂದು ನಾವು ಚರ್ಚಿಸೋಣ. ನಾಲಿಗೆಯ ಸವಿಸುಖಕ್ಕೆ ಚೀಲವನ್ನು ತುಂಬಿದರೆ ಶೂಲೆಗಳು ಹಲವು ತೆರನಾಗಿ ರುಜಗಳ ಕಾಲನ ವಶವಕ್ಕು ಸರ್ವಜ್ಞ ಅಂತ ಹೇಳಿದಾನೆ ಸರ್ವಜ್ಞ. ಅಂದ್ರೆ ರುಚಿಯಾಗಿದೆ ಎಂದು ನಾಲಿಗೆಯ ಮಾತನ್ನು ಕೇಳಿ ಹೊಟ್ಟೆ ತುಂಬಿಸಿಕೊಂಡರೆ ಹಲವು ರೋಗಗಳು ಬರುವುದಲ್ಲದೆ ಸಾವು ಬರಬಹುದು ಎಂದು ಆಗಿನ ಕಾಲಕ್ಕೆ ಸರ್ವಜ್ಞ ಹೇಳಿದಾನೆ. ಅದಕ್ಕಾಗಿ ನಾವು ಆರೋಗ್ಯಕರ ಆಹಾರವು ಎಷ್ಟು ಮುಖ್ಯ, ದೇಹದ ಬಲ, ಶಕ್ತಿ ಮತ್ತು ತೇಜಸ್ಸಿಗೆ ಎಷ್ಟು ಕಾರಣ, ಅದನ್ನು ನಾವು ಇವತ್ತು ಅರಿತುಕೊಳ್ಳೋಣ. ಇನ್ನು ಮುಖ್ಯವಾಗಿ ನಾವು ಮಧುಮೇಹಕ್ಕೆ ಬಂದ್ರೆ ಇವತ್ತು ಒಂದು ಪ್ರಚಲಿತ ಸಮಸ್ಯೆ ಅಂತಾನೆ ಹೇಳಬಹುದು. ಮಧುಮೇಹ ಅಂದ್ರೇನು ಅಂತೀರಿ? ಮಧುಮೇಹ ಅಂದ್ರೆ ಅದು ಮೆಡಿಕಲ್ ಟರ್ಮಿನಾಲಜಿ ಒಳಗೆ ಡಯಾಬಿಟಿಸ್ ಅಂತಾರೆ. ದೇಹವು ಅಗತ್ಯವಾದಷ್ಟು ಇನ್ಸುಲಿನ್ ಉತ್ಪಾದಿಸಲು ವಿಫಲವಾದಾಗ ಅಥವಾ ಇನ್ಸುಲಿನ್ ಪರಿಚಲನೆ ಪ್ರಕ್ರಿಯೆಗೆ ತಡಕುಂಟಾದಾಗ ಇದು ಕಾಣಿಸಿಕೊಳ್ಳುತ್ತದೆ. ಯಾವಾಗ ದೇಹ ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪಾದಿಸುವುದಿಲ್ಲವೋ ಆಗ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಇದು ಈ ಮೂಲ ಕಾರಣ. ಇದರ ಜೊತೆಗೆ ಸುಮಾರು ಕಾರಣಗಳು ಸಹ ಇದಾವೆ. ಅನುವಂಶೀಯವಾಗಿ ಬರಬಹುದು, ಬೊಜ್ಜಿನಿಂದ ಬರಬಹುದು, ಅಥವಾ ಮಾನಸಿಕ ಒತ್ತಡದಿಂದನೂ ಇದು ಮಧುಮೇಹ ಬರಬಹುದು. ಇನ್ನು ಮಧುಮೇಹದ ವಿಧಗಳು ಯಾವ್ಯಾವು ಅಂತೀರಿ? ಹಾ, ಈಗೆಲ್ಲ ನಾವು ಕೇಳ್ತೇವೆ Type 1, Type 2, Type 1, Type 2, Type 3 ಅಂತ. ಮುಖ್ಯವಾಗಿ 3 ವಿಧಗಳಿವೆ, Type 1, Type 2, Type 3. ನಾಲ್ಕನೇದು ಗರ್ಭಿಣಿ ಸ್ತ್ರೀಯರಲ್ಲಿ ಮಾತ್ರ ಕಾಣ್ಕೊಳ್ತದೆ. ಅದು ಹೇಗೆ ಅಂದ್ರೆ, ಇದು ಹೆರಿಗೆಯ ನಂತರ ಸುಧಾರಿಸಬಹುದು ಅಥವಾ ಇಲ್ಲವೇ ಸಂಪೂರ್ಣವಾಗಿಯೂ ನಿವಾರಣೆ ಆಗಿಬಿಡಬಹುದು. ಅದು ಟೆಂಪ್ರರಿ ಅಂತ ಹೇಳ್ಬಹುದು ನಾವು. ತಾತ್ಕಾಲಿಕವಾಗಿ ಬರುವ ಮಧುಮೇಹ ಟೈಪ್ 1 ಏನಾಗ್ತದೆ, ಮಧುಮೇಹದಲ್ಲಿ ದೇಹವು ಇನ್ಸುಲಿನ್ ಉತ್ಪಾದಿಸಲು ವಿಫಲವಾಗಿಬಿಟ್ಟಿರ್ತದೆ. ಸೊ ಇದರಲ್ಲಿ ರೋಗಿ ಜೀವನ ಪರ್ಯಂತ ಇನ್ಸುಲಿನ್ ಚುಚ್ಚುಮದ್ದು ಅವಲಂಬಿಸಬೇಕಾಗ್ತದೆ. ಇದನ್ನ ನಾವು ಎಲ್ಲಿ ಕಾಣ್ತೇವೆ, 10-20 ವರ್ಷದ ವಯಸ್ಸಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣ್ತದೆ. ಇದು ಹುಟ್ಟಿನಿಂದ ಜುವೆನೈಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ ನಾವು. ಹುಟ್ಟಿದ ತಕ್ಷಣ ಮಗುಗೆ ಬರಬಹುದು, ಹುಟ್ಟಾದ ಮೇಲೇನು ಇವನ್ ಅದು ಗರ್ಭಿಣಿ ಸ್ತ್ರೀಯಲ್ಲಿ ಕಾಣಿಸಿಕೊಂಡಾಗನು ಅದು ಮಗುಗೆ ಟ್ರಾನ್ಸ್ಫರ್ ಆಗಿರಬಹುದು. ಸೊ ಹಾಗಾಗಿ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳೋದು ಟೈಪ್ 1. ಟೈಪ್ 2 ಡಯಾಬಿಟೀಸ್ ಅಂದರೆ ದೇಹವು ಇನ್ಸುಲಿನ್ ಬಳಸಿಕೊಳ್ಳುವಲ್ಲಿ ವಿಫಲವಾಗ್ತದೆ. ಇನ್ಸುಲಿನ್ ಇರ್ತದೆ ಬಟ್ ಅದು ವಿಫಲ ಆಗ್ತದೆ ಬಳಸಿಕೊಳ್ಳಕ್ಕೆ. ಅಂದರೆ ಇನ್ಸುಲಿನ್ಗೆ ದೇಹ ಪ್ರತಿರೋಧ ಒಡ್ತದೆ. ಸೊ ಇಂಥದ್ದು ಜೀವನ ಶೈಲಿಯಿಂದ ಬರಬಹುದು, ಆಹಾರ ಕ್ರಮದಲ್ಲಿ ಏರುಪೇರಾಗಿ ಬರಬಹುದು. ಸೊ ನಾವು ಇದನ್ನ ಅನುವಂಶೀಯವಾಗಿ 30% ಮಾತ್ರ ಕಾಣಬಹುದು ಟೈಪ್ 2. ಆದರೆ ನಾವೇ ತಂದುಕೊಂಡಂತ ಕಾಯಿಲೆ ಇದಾಗಬಹುದು ಟೈಪ್ 2. ಈಗಿನ ಜೀವನ ಶೈಲಿಗೆ ಅನುಗುಣವಾಗಿ ಟೈಪ್ 2 ಡಯಾಬಿಟಿಸ್ ಜಾಸ್ತಿ ಇರುತ್ತೆ. ಸೊ ಇದು ಯುವಜನರಲ್ಲಿ ಮತ್ತೆ ವಯಸ್ಕರಲ್ಲಿ ಹೆಚ್ಚು ಟೈಪ್ 2 ಡಯಾಬಿಟಿಸ್. ಟೈಪ್ 3 ಅಂದ್ರೆ ಹೊಟ್ಟೆ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡವರು ಅಥವಾ ಕ್ಯಾನ್ಸರ್ಗಾಗಿ ಔಷಧ ಉಪಚಾರ ತಗೊಂಡವರು, ಈವನ್ ಹೆಚ್ಚು ಮಾತ್ರೆ ಸೇವನೆ ಅಥವಾ ಔಷಧಿಗಳ ಸೇವನೆಯಿಂದ ಜೀರ್ಣಶಕ್ತಿಯಲ್ಲಿ ಏರುಪೇರಾದಾಗ, ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿದ್ದಾಗ ಟೈಪ್ 3 ಡಯಾಬಿಟಿಸ್ ಬರುವ ಸಾಧ್ಯತೆ ಇರ್ತದೆ. ಮೂರು ವಿಧಗಳು ನಾವು ಕಾಣಬಹುದು ಅಂತೀರಿ. ಅಂದ್ರೆ ಈ ಮಧುಮೇಹವನ್ನ ಗುರುತಿಸೋದಕ್ಕೆ ಏನು ಲಕ್ಷಣಗಳನ್ನ ನಾವು ನೋಡ್ಕೋಬೇಕಾಗತ್ತೆ? ಮಧುಮೇಹ ಎಷ್ಟೊಂದು ಜನರಿಗೆ ಗೊತ್ತೇ ಆಗಲ್ಲ ನಾವು ಮಧುಮೇಹದಿಂದ ಬಳಲುತ್ತಿದ್ದಾವೆ ಏನು ಅಂತ. ಯಾಕಂದ್ರೆ ನಾವು ವಾರ್ಷಿಕ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಲ್ಲ. ಸೊ ತುಂಬಾ ಏನೋ ಒಂಚೂರು ಏರ್ಪೇರಾದಾಗ ಇದೇನೋ ಇರಬಹುದು ದಿನನಿತ್ಯದ ಕ್ರಮದಲ್ಲಿ ಅಂತ ನಾವು ಉದಾಸೀನತೆ ತೋರಿಸಬಹುದು. ಬಟ್ ಲಕ್ಷಣಗಳು ಹೇಗೆ, ಹೆಚ್ಚು ಹಸಿವಾಗುವುದು, ಬಾಯಾರಿಕೆಯಾಗುವುದು, ಪದೇ ಪದೇ ಮೂತ್ರ ವಿಸರ್ಜನೆ ಹೋಗಬೇಕನ್ಸೋದು, ಮಾನಸಿಕ ಉದಾಸೀನತೆ ಆಗುವುದು, ಆಯಾಸ ಮತ್ತು ತೂಕ ಕಡಿಮೆ ಆಗುವುದು, ಇವು ಪ್ರಮುಖ ಲಕ್ಷಣಗಳು. ಇಂಥ ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯರನ್ನು ಕಂಡು ಪರೀಕ್ಷಿಸಿಕೊಳ್ಳಬೇಕು. ಇವು ಲಕ್ಷಣಗಳ ಬಗ್ಗೆ ಆಯಿತು. ಇನ್ನು ಮಧುಮೇಹದಿಂದ ನಮ್ಮ ದೇಹದ ಮೇಲೆ ಆಗುವಂತಹ ಪರಿಣಾಮಗಳು ಏನೇನು ಅಂತೀರಿ? ಮಧುಮೇಹ ಇದು ಜೀವಿತಾವಧಿಯ ಕಾಯಿಲೆ ಅನ್ಬಹುದು. ಒಮ್ಮೆ ಬಂದಿತಂದರೆ ವ್ಯಕ್ತಿ ಬದುಕಿರುವವರೆಗೂ ಅದನ್ನ ಅವನಿಗೆ ಬಾಧಿಸ್ತಾ ಇರ್ತದದು. ಸೊ ಇದನ್ನು ನಿರ್ಲಕ್ಷಿಸಿದರೆ ಸುಮಾರು ಅನೇಕ ಪರಿಣಾಮ ಬೀಳ್ತವೆ. ಏನು? ಹೃದಯಾಘಾತ ಆಗ್ಬಹುದು, ಪಾರ್ಶ್ವವಾಯು ಪ್ಯಾರಲಿಸಿಸ್ ಆಗ್ಬಹುದು, ಅಥವಾ ಅಂಧತ್ವ ಕಾಡಬಹುದು, ಮತ್ತೆ ಗಾಯವಾಸಿಯಾಗದೆ ಗ್ಯಾಂಗ್ರಿನ್ಗೂ ತಿರುಗಬಹುದು. ಸೊ ಆದ್ದರಿಂದ ಎಚ್ಚರಿಕೆ ಬಹಳ ಮುಖ್ಯ. ಮೂತ್ರಪಿಂಡಗಳು ಕೂಡ ವಿಫಲವಾದಂತ ಉದಾಹರಣೆಗಳು ಇದಾವೆ. ಹೌದು. ಇನ್ನ ಮುಖ್ಯವಾದ ಅಂಶ ಅಂದ್ರೆ ಈ ಮಧುಮೇಹವನ್ನ ಹೇಗೆ ನಿಯಂತ್ರಣ ಮಾಡ್ಕೋಬೇಕು ಅಂತೀರಿ? ಮಧುಮೇಹ ನಿಯಂತ್ರಣ ಮೊದಲಿಗೆ ಸರಿಯಾಗಿ ವೈದ್ಯರ ಹತ್ತಿರ ಹೋಗಿ ಔಷಧೋಪಚಾರ ತಗೊಳ್ಬೇಕು. ಅದರ ಜೊತೆಗೆ ನಮ್ಮ ಜೀವನ ಶೈಲಿ, ಮುಖ್ಯವಾಗಿ ಆಹಾರ ಕ್ರಮವನ್ನು ಸುಧಾರಿಸಿಕೊಳ್ಬೇಕು. ಆಹಾರ ಕ್ರಮ ಹೇಗಿರಬೇಕು? ಭರ್ಜರಿ ಭೋಜನವನ್ನು ಅಥವಾ ದಿನಕ್ಕೆ 3 ಉಣ್ಣಬೇಕನ್ನುವುದನ್ನು ಬಿಡಬೇಕು. ಮಧುಮೇಹಿಗಳು ಅವರು ಭರ್ಜರಿ ಭೋಜನ ರಾತ್ರಿ ಹೊತ್ತು ಮಾಡಿದಾಗ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. 3 ತಿನ್ನೋದಕ್ಕಿಂತ 5-6 ತಿನ್ನೋದು ತುಂಬಾ ಉತ್ತಮ. ಆವಾಗ ಇದು ಸಕ್ಕರೆ ಇನ್ಸುಲಿನ್ ಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ. ಒಂದೇ ಸಾರಿ ಭಾಗ ಮಾಡ್ಕೊಂಡು ತಿನ್ನೋದು ಒಳ್ಳೇದು. ಅದೇ ನಾವು ಹೇಳೋದು, ಹೊಟ್ಟೆ ತುಂಬಾ ತಿನ್ನೋದಕ್ಕಿನ್ನ ಅಥವಾ ಖಾಲಿ ಹೊಟ್ಟೆ ಇಡೋಗಿನ್ನ 3 ತಿನ್ನೋದು 6 ತಿನ್ನಿ ಅಂತ ಹೇಳ್ತಾರೆ. ಸ್ವಲ್ಪ ಸೇವನೆ ಮಾಡಿ. ನಮ್ಮ ದೈನಂದಿನ ಆಹಾರ ಸೇವನೆಯಲ್ಲಿ ಕ್ಯಾಲೋರಿ ಪ್ರಮಾಣ ಎಷ್ಟಿರಬೇಕು ಅದನ್ನು ನಮ್ಮ ಗಮನದಲ್ಲಿರಬೇಕು. 1500-1800 ಹೆಚ್ಚಿಗೆ ಹೋಗಬಾರ್ದು. ಅದರಲ್ಲಿ 60% ಕಾರ್ಬೋಹೈಡ್ರೇಟ್ ಅಷ್ಟೇ ಇರಬೇಕು. 20% ಪ್ರೋಟೀನು, 20% ಫ್ಯಾಟ್ ಅಂದರೆ ಕೊಬ್ಬು. ಬೇಳೆಕಾಳು ಮತ್ತು ಧಾನ್ಯಗಳನ್ನು ಯಥೇಚ್ಛವಾಗಿ ಬಳಸಬೇಕು. ಯಾಕಂದರೆ ಅದರಲ್ಲಿರುವ ನಾರಿನಂಶ ನಿಧಾನಕ್ಕೆ ಗ್ಲುಕೋಸ್ ಬಿಡ್ತದೆ, ಅಂದರೆ ಶುಗರ್ ಆಗ್ತದೆ. ಅದಕ್ಕೆ ಇಂತಹ ಕಾಳುಗಳನ್ನು, ಬೇಳೆಕಾಳುಗಳನ್ನು, ಧಾನ್ಯಗಳನ್ನು ಯಥೇಚ್ಛವಾಗಿ ಬಳಸಿ ಇದರ ಜೊತೆಗೆ ನಾವು ತರಕಾರಿ ಹಣ್ಣುಗಳನ್ನು ಸಹ ಪ್ರಾಮುಖ್ಯತೆ ಪಡಿತವೆ. ಈಗ ಮಧುಮೇಹ ಅಂದ ತಕ್ಷಣ ಎಷ್ಟೊಂದು ಜನ ಹಣ್ಣುಗಳನ್ನೇ ತಿನ್ನಲ್ಲ. ನಾವು ಹೇಳೋದು ಅದರಲ್ಲಿರುವ ಹಣ್ಣು ಪಚ್ಚಬಾಳೆ, ರಸಬಾಳೆ, ಮಾವು, ಹಲಸು, ಸೀತಾಫಲ, ಸಪೋಟ ಹೊರತಾಗಿ ಏಲಕ್ಕಿ ಬಾಳೆ, ಪಪ್ಪಾಯ, ಪೈನಾಪಲ್, ಮೂಸಂಬಿ, ಆರೆಂಜ್, ಆಪಲ್ ಮತ್ತೆ ಸೀಬೆಕಾಯಿ, ಇಷ್ಟೊಂದು ಹಣ್ಣುಗಳನ್ನು ಸೇವಿಸಬಹುದು. ಆದ್ರೆ ಹಣ್ಣುಗಳನ್ನ ಕಟ್ ಮಾಡಿ ತಿನ್ಬೇಕು, ಇಡೀ ಹಣ್ಣು ತಿನ್ಬೇಕು, ಜ್ಯೂಸ್ ಬೇಡ ಅಂತ ಹೇಳ್ತೇವೆ ನಾವು. ಹಣ್ಣಿನ ರಸ ಬೇಡ, ನಾರಿನಂಶನೂ ಸೇರಿ ತಿನ್ಬೇಕು. ಎಸ್, ಹಣ್ಣಿನ ನಾರಿನಂಶನೇ ಹೊಟ್ಟೆಗೆ ಹೋಗಿ ಕೊಬ್ಬು, ಕೊಲೆಸ್ಟ್ರಾಲ್ ಹಿಡಿತದೆ. ಸೊ ನಿಧಾನಕ್ಕೆ ಗ್ಲುಕೋಸ್ ಬಿಡ್ತದೆ, ಅದಕ್ಕೆ ಹಣ್ಣುಗಳನ್ನೇ ಬಳಸಿ ಅಂತ ನಾವು ಹೇಳ್ತೇವೆ. ಇಡೀ ಹಣ್ಣುಗಳನ್ನೇ ಬಳಸಿ ಅಂತ. ತರಕಾರಿಗಳನ್ನ ಯಥೇಚ್ಛವಾಗಿ ತಗೊಳ್ಳಿ, ಎಷ್ಟು ಹೆಚ್ಚು ಹಸಿ ತರಕಾರಿ ತಿಂತೀರಾ ಅಷ್ಟು ಒಳ್ಳೇದು ಅಂತ ಹೇಳ್ತೇವೆ. ಅದ್ರ ಜೊತೆಗೆ ನಮಗೆ ಒಳ್ಳೆಯ ಕೊಬ್ಬಿನಾಂಶ ಇರುವುದು ಅಂದ್ರೆ ಈಗ ಸಸ್ಯಜನ್ಯ ಕೊಬ್ಬು, ಈಗ ಸನ್ಫ್ಲವರ್ ಆಯಿಲ್, ಸೋಯಾಬೀನ್ ಆಯಿಲ್, ರೈಸ್ ಬ್ರ್ಯಾನ್ ಆಯಿಲ್ ಅಂತ ಬರ್ತದೆ, ಅಂತ ತಗೊಳ್ಬಹುದು. ಬೆಣ್ಣೆ, ತುಪ್ಪ ವಾರಕ್ಕೆ 1 ಚಮಚ 2 ಚಮಚ ಆ ಟೈಪ್ ಹೇಳ್ತೇವೆ ನಾವು. ಡೈಲಿ ಡೈಲಿ ಆದಷ್ಟು ಬೇಡ. ಮತ್ತೆ ಮಾಂಸಾಹಾರದಲ್ಲಿ ಮೊಟ್ಟೆ, ಬಿಳಿ ಭಾಗ, ಮೀನು ಪ್ರಾಮುಖ್ಯತೆ ಪಡಿತದೆ. ಅದ್ರ ಹೊರತಾಗಿ ಬೇರೆ ಎಲ್ಲ ತುಂಬಾ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಈಗ ಮೀನು ಬಳಸುವವರು ಕೂಡ ಆದಷ್ಟು ಅದನ್ನ ಕರಿದು ಮಾಡಿದ ವಿಧಗಳಲ್ಲಿ ವಿವಿಧ ಖಾದ್ಯಗಳನ್ನು ಬಿಟ್ಟು ಬೇರೆ ಎಣ್ಣೆ ಇಲ್ಲದೆ ಬೇಯಿಸಿದಂತಹ ಮೀನನ್ನು ಬಳಸಿದರೆ ಅದರ ಉಪಯುಕ್ತತೆ ಜಾಸ್ತಿ. ಅಂದ್ರೆ ಕೊಬ್ಬಿನ ಅಂಶ ಆದಷ್ಟು ಕಡಿಮೆ ಮಾಡಬೇಕು. ಮತ್ತೆ ಕೆಲವೊಬ್ರು ಟೀ ಕಾಫಿ ಎಲ್ಲ ತುಂಬಾ ಬಳಸ್ತಿರ್ತಾರೆ. ಆಕ್ಚುಲಿ ಒಂದು ಇದು ಟೀ ಕಾಫಿ ಹೇಗೆ ಅಂದ್ರೆ ಅದರಿಂದ ನಮ್ಮ ಮನಸ್ಸು ಉಲ್ಲಾಸಿತವಾಗುತ್ತದೆ ಹೊರತು ಹೆಚ್ಚಾಗಿ ಏನು ಅದರಿಂದ ನಮಗೆ ಪೌಷ್ಟಿಕಾಂಶಗಳು ಸಿಗಲ್ಲ. ಆದ್ರೆ ಅದನ್ನ ಈ ಸದ್ಯ ನಿಲ್ಲಿಸ್ಬಿಡಿ ಅಂದ್ರೂ ಕಷ್ಟನೇ. ಅದಕ್ಕೆ ನಿಧಾನಕ್ಕೆ ಅದರಿಂದ ಹೊರಬರುವ ಪ್ರಯತ್ನ ಆಗ್ಬೇಕು. ತುಂಬಾ ಬಾಧಿಸಿದರೆ ದಿನಕ್ಕೆ 2 ಹೊತ್ತು ಅದು 1/2 ಲೋಟ ಕುಡಿದ್ರೆ ಸಾಕು. ಅಂದ್ರೆ ಅದಕ್ಕೆ ಬದಲಾಗಿ ಹಾಲನ್ನು ಸೇವಿಸಬಹುದು. ಅದಕ್ಕೆ ಬದಲಾಗಿ ಗ್ರೀನ್ ಟೀ ಅಂತ ಹೇಳ್ತೇವೆ, ಈಗೆಲ್ಲ ಆಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಗ್ರೀನ್ ಟೀ ತಗೋಬಹುದು, ಕಷಾಯ ಮಾಡಿ ಕುಡಿಯಬಹುದು. ಮತ್ತೆ ತರಕಾರಿ ರಸ ತಗೋಬಹುದು, ಬೂದುಗುಂಬಳ, ಸೋರೆಕಾಯಿ ಇಂಥದ ರಸ ತಗೋಬಹುದು. ಇವನ್ ಹಾಲು ತಗೋಬಹುದು, ಹಸುವಿನ ಹಾಲು, ಎಮ್ಮೆ ಹಾಲಿಗಿನ ಹಸುವಿನ ಹಾಲು ಉಪಯೋಗಿಸಿದ್ರೆ, ಅಂದ್ರೆ ಕಡಿಮೆ ಕೊಬ್ಬಿನಂಶ ಇರುವಂತಹ ಹಾಲುಗಳನ್ನ ಉಪಯೋಗಿಸಿದ್ರೆ ಉತ್ತಮ. ಇದು ಮುಖ್ಯವಾಗಿ ಈ ಮಧುಮೇಹಕ್ಕೆ ಸಂಬಂಧಿಸಿದಂತ ಆಹಾರ ಕ್ರಮದ ಬಗ್ಗೆ ಆಯ್ತು. ಇನ್ನು ಅಧಿಕ ರಕ್ತದ ಒತ್ತಡ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬಂದ್ರೆ ಏನು ಈ ಸಮಸ್ಯೆಗಳು ಅಂತೀರಿ? ಭಾರತ ದೇಶದಲ್ಲಿ ಇತ್ತೀಚೆಗೆ ಹೃದಯಾಘಾತ ಆಗುವ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ಈ ಕಾಯಿಲೆಗಳ ವಿವರಗಳನ್ನು ತಿಳಿಸಿ ಅದರ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿದರೆ ಇಂತಹ ಅವಘಡಗಳನ್ನ ತಡೆಗಟ್ಟಬಹುದು. ಆದ್ದರಿಂದ ಈ ಕಾಯಿಲೆ ಸಾಮಾನ್ಯವಾಗಿ ನಾವು ನೋಡೋ ಪ್ರಕಾರ ಸಂಸಾರದ ಹೊರೆ ಹೊತ್ತಿರುವ 40-60 ವರ್ಷದ ಯಜಮಾನನಿಗೆ ಜಾಸ್ತಿ ಆಗ್ತಾ ಇರ್ತದೆ. ಆ ಯಜಮಾನ ಗಂಡಸರಲ್ಲಿ ಎಸ್ಪೆಷಲಿ ಕಾಣೋದ್ರಿಂದ ಅನೇಕ ಸಂಸಾರಗಳು ಹಾನಿಗೀಡಾಗ್ಬಿಡ್ತಾರೆ, ಆಧಾರ ಸ್ತಂಭನೇ ಅವನು. ಆದ್ದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಮತ್ತಷ್ಟು ನಾವು ಅದನ್ನ ಗಮನಹರಿಸಬೇಕು, ವಿಶೇಷವಾದ ಮುಂಜಾಗ್ರತೆ ಅಗತ್ಯ. ಇನ್ನು ಮುಖ್ಯವಾಗಿ ಈ ಅಧಿಕ ರಕ್ತದ ಒತ್ತಡ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣಗಳು ಏನು ಅಂತೀರಿ? ನಾವು ನೋಡ್ತಾ ಇದ್ದಂಗೆ ವಯಸ್ಸಾದಂತೆ ಮತ್ತೆ ಇನ್ನಿತರ ಯಾವ್ದಾದ್ರು ಕಾಯಿಲೆ ಇದ್ರೆ ಇದು ಸಮಸ್ಯೆ ಜಾಸ್ತಿನೇ ಇರ್ತದೆ. ಅಂದ್ರೆ ಮಧುಮೇಹ ಇದ್ರೆ ಇದು ಬರಬಹುದು, ಬೇರೆ ಕಾಯಿಲೆ ಥೈರಾಯ್ಡ್ ಇದ್ರೂ ಬರಬಹುದು. ಸೊ ಹಾಗೆ ಬೇರೆ ಕಾಯಿಲೆ ಇದಕ್ಕೆ ಕಾರಣೀಭೂತವಾಗ್ತವೆ. ಇದರಲ್ಲಿ ಏನಾಗ್ತದೆ ಆಕ್ಚುಲಿ ಅಂದ್ರೆ ರಕ್ತನಾಳಗಳ ಪದರಗಳಲ್ಲಿ ಕೊಲೆಸ್ಟ್ರಾಲ್ ಎಂಬ ವಸ್ತು, ಮೇದಸ್ಸು, ಕೆಟ್ಟ ಕೊಬ್ಬು ಅಂತ ಹೇಳ್ತೇವಲ್ಲ, ಅದು ಶೇಖರವಾಗುತ್ತದೆ. ಇದರಿಂದ ರಕ್ತನಾಳಗಳು ಸಂಕುಚಿತಗೊಳ್ತವೆ, ಕಿರಿದಾಗ್ತಾ ಹೋಗ್ತವೆ. ಕಿರಿದಾಗೋದ್ರಿಂದ ರಕ್ತಕ್ಕೆ ಸರಾಗವಾಗಿ ಪರಿಚಲನೆ ಆಗಲ್ಲ, ಚಲನೆ ಮಾಡಕ್ಕಾಗಲ್ಲ ಆಗಲ್ಲ. ಆವಾಗ ರಕ್ತದೊತ್ತಡ, ಅಧಿಕ ರಕ್ತದೊತ್ತಡ ಕಾಣಿಸ್ಕೊಳ್ತದೆ, ಹೃದಯಾಘಾತ ಆಗ್ತದೆ, ರಕ್ತದ ನಾಳಗಳ ಮೇಲೆ ಒತ್ತಡ ಉಂಟಾಗುತ್ತೆ. ಕಾರಣಗಳು ಹಲವಾರು. ಧೂಮ್ರಪಾನ ಈಗ ನಾವೆಲ್ಲ ನೋಡ್ತೇವೆ, ಎಷ್ಟೊಂದ್ ಜನ ಎಲ್ಲ ಬೀಡಿ ಸಿಗರೇಟ್ ಎಲ್ಲ ಸೇದೋದು, ಸುಮಾರು ಆಲ್ಕೋಹಾಲ್ ಎಲ್ಲ ತಗೊಳ್ಳೋದು, ಸೇವನೆ ಮಾಡೋದು ಇರ್ತದೆ. ಕೆಲವೊಬ್ರಿಗೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರ್ತದೆ, ಅದರಲ್ಲಿನೂ ಕೆಟ್ಟ ಕೊಲೆಸ್ಟ್ರಾಲ್, LDL ಜಾಸ್ತಿ ಇರೋದು, HDL ಕಡಿಮೆ ಇರೋದು ಇರ್ತದೆ. ಮತ್ತೆ ಟ್ರೈಗ್ಲಿಸರೈಡ್ ಅಂಶನೂ ಜಾಸ್ತಿ ಇರ್ತದೆ. ಮತ್ತೆ ರಕ್ತದ ಏರೊತ್ತಡ ಅಂದ್ರೆ BP ಅಂತ ಹೇಳ್ತೇವೆ, ಹೈ BP, ಹೈಪರ್ ಟೆನ್ಷನ್. ಸೊ ಅದ್ರ ಜೊತೆಗೆ ಸಿಹಿ ಮೂತ್ರ ರೋಗ, ಮಧುಮೇಹನು ಅದಕ್ಕೆ ಕಾರಣ ಆಗ್ಬಹುದು. ಜೊತೆಗೆ ಸ್ಥೂಲ ಶರೀರ, ಬೊಜ್ಜುನು ಒಂದು ಕಾರಣ. ಇದೆಲ್ಲಕ್ಕೆ ಕಾರಣ ವ್ಯಾಯಾಮ ಇಲ್ಲದೆ ಇರುವುದು, ಆಧುನಿಕ ನಾಗರಿಕ ಜೀವನ, ಮತ್ತೆ ದೈಹಿಕ ಮಾನಸಿಕ ಒತ್ತಡ ತುಂಬಾ, ಮತ್ತೆ ಇದೆಲ್ಲ ಹೊರತಾಗಿ ಅನುವಂಶಿಕವಾಗಿ ಬರುವ ಕಾರಣಗಳನ್ನು ಇರುತ್ತವೆ. ಅಂದ್ರೆ ಅವರ ತಂದೆ ತಾಯಿಗಳು ಮತ್ತು ಅವರ ತಾತಂದಿರವರಿಗಿದ್ರೆ ಬರಬಹುದು. ಅವರಲ್ಲಿ ಯಾರಾದ್ರೂ ಈ ಕಾಯಿಲೆಗಳಿಗೆ ತುತ್ತಾಗಿದ್ದರೆ ಅವರಿಗೆ ಬರುವ ಚಾನ್ಸಸ್ ಜಾಸ್ತಿ, ಸಂಭವ ಜಾಸ್ತಿ. ಇನ್ನು ಈ ಅಧಿಕ ರಕ್ತದ ಒತ್ತಡ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಆಹಾರದ ಕ್ರಮ ಹೇಗಿರಬೇಕು ಅಂತೀರಿ? ಅಧಿಕ ರಕ್ತದೊತ್ತಡ ನಮಗೆಲ್ಲ ಗೊತ್ತಿರೋ ಪ್ರಕಾರ ನಾವು ಬಿಪಿ ಅಂದ ತಕ್ಷಣ ಉಪ್ಪು ಅಂತ ಬಂದ್ಬಿಡ್ತದೆ. ಸೊ ಹೇಗೆ ಅಂದ್ರೆ, ಉಪ್ಪು, ಈಗ ಉಪ್ಪು ಇಲ್ಲದ ಆಹಾರ ಯಾರಿಗೂ ಸೇರುವುದಿಲ್ಲ. ಹೌದು, ಸಪ್ಪೆ ಯಾರು ತಿನ್ನಕ್ಕೆ ಇಷ್ಟಪಡಲ್ಲ. ಆದ್ರೆ ಆರೋಗ್ಯವಂತರಿಗೆ ದಿನಕ್ಕೆ ಬೇಕಾಗುವ ಉಪ್ಪಿನ ಪ್ರಮಾಣ 2-5 ಗ್ರಾಂ ಮಾತ್ರ, ಒಂದು ಟೀ ಸ್ಪೂನ್ ಅನ್ಬಹುದು ನಾವು. ಅದಕ್ಕಿಂತ ಹೆಚ್ಚಿಂದು ಅದು ಸಲ್ಲ ಅಂತ ಹೇಳ್ತಾರೆ, ದೇಹಕ್ಕೆ ಒಳ್ಳೇದಲ್ಲ. ಅಧಿಕ ರಕ್ತದೊತ್ತಡ ಕಡಿಮೆ ಮಾಡ್ಬೇಕಂದ್ರೆ ಹೇಗೆ? ಫಸ್ಟ್ ನಾವು ವ್ಯಾಕುಲತೆ ಕಡಿಮೆ ಮಾಡ್ಬೇಕು, ಮನಸ್ಸಿಗೆ ಬಾಧೆಯಾಗುವ ವಿಚಾರಗಳನ್ನ ಕಡಿಮೆ ಮಾಡ್ಬೇಕು, ಉಲ್ಲಾಸವಾಗಿಡ್ಬೇಕು. ಅಧಿಕವಾದ ದೇಹದ ಭಾರ ಇದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡ್ಬೇಕು, ದೇಹದ ತೂಕವನ್ನು ಕಡಿಮೆ ಮಾಡ್ಬೇಕು. ಸರಿಯಾಗಿ ವೈದ್ಯರು ಹೇಳಿದ ಔಷಧಿ ಸೇವನೆ ಮಾಡ್ಬೇಕು. ಈಗ ಬಿಪಿಗೆ ಮಾತ್ರ ತಗೊಂಡು ತಿಂಗಳಲ್ಲಿ ಕಡಿಮೆ ಆದ ತಕ್ಷಣ ನಿಲ್ಲಿಸ್ಬಿಡ್ಬಾರ್ದು, ಅದನ್ನ ಸರಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಬೇಕು. ಮತ್ತೆ ಒತ್ತಡ ಕಡಿಮೆ ಮಾಡಲು ಧ್ಯಾನ, ಉಸಿರಾಟ ಮತ್ತು ವಿಶ್ರಾಂತಿಯ ಅಗತ್ಯ ಇದ್ದೇ ಇರುತ್ತದೆ. ಪ್ರಾಣಾಯಾಮ ಅಂತಾರೆ, ಪ್ರಾಣಾಯಾಮ ಇಂಥವೆಲ್ಲ ಮಾಡಬಹುದು. ಈಗ ಹೇಗೆ ಇದು ಉಪ್ಪು ಈ ರಕ್ತದೊತ್ತಡನ ಹೆಚ್ಚಿಸ್ತದೆ ಅಂದ್ರೆ, ಈಗ ಉಪ್ಪಿನ ಅಂಶ ಯಾಕೆ ಇದು ಏನ್ ಮಾಡ್ತದೆ, ನೀರನ್ನು ಹಿಡಿದಿಟ್ಟು ರಕ್ತದ ಪ್ರಮಾಣವನ್ನು ಹೆಚ್ಚಿಸ್ತದೆ ದೇಹದಲ್ಲಿ. ಇದು ರಕ್ತದ ಪ್ರಮಾಣ ಜಾಸ್ತಿ ಆದಾಗ ಹೃದಯದ ಮೇಲೆ ಒತ್ತಡ ಉಂಟಾಗ್ತದೆ. ಅದ್ರ ಜೊತೆಗೆ ದೇಹದಲ್ಲಿ ಊತ, ಎಡಿಮಾ ಅಂತೆಲ್ಲ ಹೇಳ್ತೇವೆ ನಾವು, ಉಪ್ಪಿನ ಅಂಶ ಜಾಸ್ತಿ ಆದಾಗ ನೀರಿನ ಅಂಶನೂ ಜಾಸ್ತಿ ಆಗ್ತದೆ, ಹಿಡಿದಿಟ್ಟುಕೊಳ್ಳುತ್ತದೆ ದೇಹಕ್ಕೆ ಬಾವು ಬಂದ್ಬಿಡುತ್ತೆ. ಈವನ್ ಮೂತ್ರಪಿಂಡಗಳು ಸಹ ಇದಕ್ಕೆ ತೊಂದರೆಗೊಳಗಾಗ್ತವೆ. ಹೇಗೆ? ಮೂತ್ರಪಿಂಡದ ಕೆಲಸ ಏನು? ದೇಹದಲ್ಲಿ ನೀರು ಮತ್ತು ಉಪ್ಪಿನ ಸಾಮ್ಯತೆ ಕಾಪಾಡೋದು. ಸೊ ಯಾವಾಗ ಉಪ್ಪಿನ ಅಂಶ ಜಾಸ್ತಿ ಆಗ್ತದೆ ಅವಾಗ ಅದು ದೇಹದಿಂದ ಹೊರಹಾಕಕ್ಕೆ ತನ್ನ ಮೇಲೆ ಒತ್ತಡವನ್ನು ತಗೋತದೆ ಮೂತ್ರಪಿಂಡ. ಉಪ್ಪನ್ನು ಹೊರಗಡೆ ಉಪ್ಪಿನ ಅಂಶ, ಯಾಕಂದ್ರೆ ಜಾಸ್ತಿ ಆದ್ರೆ ರಕ್ತಕ್ಕೆ ಸರಿ ಹೋಗಲ್ಲ, ಅಸಮತೋಲನ ಉಂಟಾಗುತ್ತೆ. ಅದನ್ನ ಸಮತೋಲನ ಮಾಡಕ್ಕೆ ಉಪ್ಪಿನ ಅಂಶವನ್ನು ಹೊರಗೆ ಹಾಕಕ್ಕೆ ಅದು ತನ್ನ ಮೇಲೆ ತನಗೆ ಜಾಸ್ತಿ ಒತ್ತಡ ತಂದುಕೊಂಡು ಅದರ ಬಲ ನಾಶ ಆಗ್ತದೆ. ಸೊ ಇದರಿಂದ ಅನೇಕ ತೊಂದರೆಗಳು ನಮಗೆ ಗೊತ್ತಿದೆ. ಮೂತ್ರಪಿಂಡ ಕಾಯಿಲೆ ಬಂದವರಿಗೆ ಎಷ್ಟೊಂದು ತೊಂದರೆ, ಎಷ್ಟೊಂದು ಸೋಡಿಯಂ ಮತ್ತೆ ಪೊಟ್ಯಾಸಿಯಂ ಎಂಬ ಲವಣಾಂಶಗಳನ್ನ ಏರ್ಪೇರ್ ಆಗಿರುತ್ತೆ. ಸೊ ಆವಾಗ ನಾವು ಪೊಟ್ಯಾಸಿಯಂ ಜಾಸ್ತಿ ಆದ್ರೆ ಹಣ್ಣುಗಳನ್ನ ಆದಷ್ಟು ಬಳಸಬೇಡಿ ಅಂತ ಹೇಳ್ತೇವೆ, ಯಾಕಂದ್ರೆ ಹಣ್ಣಿನಲ್ಲಿ ಜಾಸ್ತಿ ಪೊಟ್ಯಾಸಿಯಂ. ಸೋಡಿಯಂ ಜಾಸ್ತಿ ಇದ್ರೆ ನಾವು ಆದಷ್ಟು ತರಕಾರಿಗಳನ್ನ ಬಿಸಿ ನೀರಿನಲ್ಲಿ ಅದ್ದಿ ಬಿಟ್ಟು ತೆಗೆದು ಬಳಸಿ, ಆವಾಗ ಸೋಡಿಯಂ ಅಂಶ ಲೀಚ್ ಆಗ್ತದೆ, ಅದರಲ್ಲಿ ಬಿಟ್ಕೊಳ್ತದೆ ನೀರಿನಲ್ಲಿ, ಆ ನೀರನ್ನು ಬಳಸಬೇಡಿ ಅಂತ ಹೇಳ್ತೇವೆ. ಬಟ್ ನಾವು ನೋಡೋ ಪ್ರಕಾರ ನಿಸರ್ಗದಲ್ಲಿ ಬರೋ ಎಲ್ಲಾ ಆಹಾರದಲ್ಲಿ ಉಪ್ಪಿನ ಅಂಶ ಇರ್ತದೆ. ನೀವು ಯಾವ್ದು ಬೇಳೆಕಾಳು ತಗೊಳ್ಳಿ, ದವಸ ಧಾನ್ಯ ತಗೊಳ್ಳಿ, ತರಕಾರಿ, ಹಣ್ಣು, ಎಲ್ಲೆಲ್ಲರಲ್ಲೂ ಉಪ್ಪಿನ ಅಂಶ ಇದ್ದೇ ಇರ್ತದೆ. ಅದಕ್ಕೆ ನಾವು ಹೇಳೋದು ಆಹಾರದಲ್ಲಿ ಬರೋದನ್ನು ನಾವು ತೆಗೆಯಕ್ಕಾಗಲ್ಲ, ಅದಕ್ಕೆ ಮೇಲುಪ್ಪು ಜಾಸ್ತಿ ಬಳಸಬೇಡಿ. ಅಡುಗೆಗೆ ಎಷ್ಟು ಉಪ್ಪು ಹಾಕ್ತಾರೆ ಅಷ್ಟು ಸಾಕು, ಅಡುಗೆಗೂ ಸ್ವಲ್ಪ ಮಿತವಾಗಿ ಹಾಕೊಂಡ್ರೆ ಉತ್ತಮ. ಅದ್ರ ಜೊತೆಗೆ ಈಗ ಸಂಸ್ಕರಿಸದ ಆಹಾರಗಳು ಯಾವ್ದು, ಉಪ್ಪಿನಕಾಯಿ ಇರ್ಬೋದು, ಚಟ್ನಿ ಪುಡಿನೂ ತುಂಬಾ ಉಪ್ಪು ಖಾರ ಇರೋದು, ನಿಪ್ಪಟ್ಟು, ಚಕ್ಲಿ, ಕರಿದ ಪದಾರ್ಥ, ಸಿಹಿ ಖಾರ ಪದಾರ್ಥ, ಆದಷ್ಟು ಅವನ್ನ ಕಡಿಮೆ ಮಾಡಿದ್ರೆ ರಕ್ತದೊತ್ತಡಕ್ಕೆ ಅನುಕೂಲ, ಮ್ಯಾನೇಜ್ ಮಾಡಕ್ಕೆ ಅಂದ್ರೆ ನಿಯಂತ್ರಣ ಇಟ್ಟುಕೊಳ್ಳಲು ತುಂಬಾ ಸಹಕಾರಿಯಾಗುತ್ತೆ. ಅಂದ್ರೆ ಈ ಕರಿದ ಪದಾರ್ಥಗಳಲ್ಲಿ ನಮಗೆ ಗೊತ್ತಿಲ್ಲದೆ ಇದ್ರೂ ಸಾಕಷ್ಟು ಉಪ್ಪಿನ ಅಂಶ ಇರುತ್ತೆ. ಈ ಬಿಸ್ಕತ್ ಆಗ್ಬಹುದು, ಬ್ರೆಡ್ ಆಗ್ಬಹುದು, ಇದೆಲ್ಲ ಕೂಡ. ಹೌದು, ಈಗ ನೋಡಿ ಕರಿದ ಪದಾರ್ಥ ಅಂದ್ರೆ ಸಡನ್ ಆಗಿ ಎಲ್ರಿಗೂ ಕರಿದ ಪದಾರ್ಥ ನಿಲ್ಸಂದ್ರೆ ಆಗಲ್ಲ. ಹೌದೌದು, ಈಗ ಕರಿದ ಪದಾರ್ಥದಲ್ಲಿ ಜಿಡ್ಡಿನ ಅಂಶ ಇರ್ತದೆ, ಆದ್ರೆ ಹೇಗೆ ಅದನ್ನ ಕಡಿಮೆ ಮಾಡ್ಕೋಬಹುದು ನಾವು ಅಂದ್ರೆ, ತುಂಬಾ ಒಂದೇ ಎಣ್ಣೆಯಲ್ಲಿ ಸುಮಾರು ಸಾರಿ ಕರಿಬಾರ್ದು. ನೀವು ಒಂದೇ ಕರಿದ ಎಣ್ಣೆನ ಹಲವಾರು ಸಾರಿ ಬಳಸಿದಾಗ ಆ ಎಣ್ಣೆಯ ರಾಸಾಯನಿಕ ರಚನಾ ಕ್ರಮದಲ್ಲಿ ಬದಲಾವಣೆ ಆಗ್ಬಿಡ್ತದೆ, ಆವಾಗ ಅದು ವಿಷಮವಾಗ್ತದೆ. ಮತ್ತೆ ಅತಿಯಾಗಿ ಬಿಸಿಯಾದ ಎಣ್ಣೆಯಲ್ಲಿ ಕರಿಯೋದ್ರಿಂದ ಅನೇಕ ಪೌಷ್ಟಿಕಾಂಶಗಳು ಹೋಗ್ಬಿಡ್ತದೆ, ನಷ್ಟ ಆಗ್ತದೆ. ಸೊ ಕರಿದ ಪದಾರ್ಥಗಳನ್ನು ಆದಷ್ಟು ದುಷ್ಪರಿಣಾಮಗಳು ಕಡಿಮೆ ಮಾಡ್ಕೊಂಡು ತಿನ್ಬೇಕು. ಹೇಗೆ? ಕರಿಯಲು ಆದಷ್ಟು ವೆಜಿಟೇಬಲ್ ಆಯಿಲ್ ಅಂತ ಹೇಳ್ತೇವೆ ನಾವು, ಸಸ್ಯಜನ್ಯ ಆಯಿಲ್ ಅಂತದ್ ಬಳಸಿ. ಒಂದು ಬಾರಿದ ಕರಿದ ಎಣ್ಣೆಯನ್ನು ಮತ್ತೊಂದು ಬಾರಿ ಬಳಸಬೇಡಿ. ಮತ್ತೆ ಅತಿ ಮಂದ ಉರಿಯಲ್ಲಿ ಕರೆದ್ರೆ ಏನಾಗ್ತದೆ, ಪದಾರ್ಥಗಳು ಹೆಚ್ಚು ಎಣ್ಣೆಯನ್ನು ಹೀರುವ ಸಂಭವ ಇರ್ತದೆ. ಮತ್ತೆ ಅತಿ ಹೆಚ್ಚಿನ ಉರಿಯಲ್ಲಿ ಕರೆದರೆ ಪದಾರ್ಥಗಳು ಹೊರಭಾಗ ಸುಟ್ಟು ಅದರ ಪೌಷ್ಟಿಕಾಂಶನು ಹೋಗ್ಬಹುದು, ಒಳಗಡೆ ಚೆನ್ನಾಗಿ ಹಸಿ ಹಸಿಯಾಗಿ ಉಳಿದ್ಬಿಡ್ಬಹುದು ಸರಿಯಾಗಿ ಬೆಂದದೆ. ಆದ್ದರಿಂದ ಮಧ್ಯಮ ಉರಿಯಲ್ಲಿ ಕರೆಯುವುದು ತುಂಬಾ ಉತ್ತಮ. ಮತ್ತೆ ಕರಿದ ಪದಾರ್ಥಗಳನ್ನು, ಅದರಲ್ಲೂ ಮುಖ್ಯವಾಗಿ ಆಲೂಗಡ್ಡೆ ತಿನಿಸುಗಳನ್ನು ಎಣ್ಣೆ ಹೀರುವ ಕಾಗದ ಅಂದ್ರೆ ಟಿಶ್ಯೂ ಪೇಪರ್ ಅಂತ ಹೇಳ್ತೇವೆ ನಾವು, ಅದರ ಮೇಲಿಟ್ಟು ಕೆಲ ನಿಮಿಷದ ಬಳಿಕ ಬಳಸಿದ್ರೆ ಅದರ ಎಣ್ಣೆಯ ಅಂಶ ಕಡಿಮೆ ಆಗ್ತದೆ. ಆದಷ್ಟು ಉಪಯೋಗದ ನಂತರ ಉಳಿಯುವ ಎಣ್ಣೆಯನ್ನು ತುಂಬಾ ದಿನ ಇಡಬಾರದು, ಆದಷ್ಟು ಅದನ್ನ ಬೇಗ ಖಾಲಿ ಮಾಡಿಬಿಡ್ಬೇಕು ಅಂತ ಹೇಳ್ತೇವೆ. ಕರಿದ ಪದಾರ್ಥದ ಜೊತೆಗೆ ಹಣ್ಣು ಹಂಪಲಗಳು ಮತ್ತೆ ತರಕಾರಿಗಳನ್ನು ಯಥೇಚ್ಛವಾಗಿ ಬಳಸಿದ್ರೆ ಅದರಿಂದ ಆಗುವ ತೊಂದರೆಗಳು ಕಡಿಮೆ. ಯಾಕಂದ್ರೆ ಕರಿದ ಪದಾರ್ಥ ಎಲ್ಲ ತಿನ್ನೋದ್ರಿಂದ ಫ್ರೀ ರೆಡಿಕಲ್ಸ್ ತುಂಬಾ ಆಗ್ತದೆ ನಮ್ಮ ದೇಹದಲ್ಲಿ. ಅದನ್ನ ನೀವು ಹಣ್ಣು ತರಕಾರಿ ಮತ್ತೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಅದರ ಪರಿಣಾಮಗಳನ್ನ ತಗ್ಗಿಸಲು ಸಹಾಯಕಾರಿಯಾಗ್ತವೆ. ಅಂದ್ರೆ ಈ ಆಂಟಿ ಆಕ್ಸಿಡೆಂಟ್ಸ್ ಅಂದ್ರೆ ಅವು ನಮ್ಮ ದೇಹಕ್ಕೆ ಒಳ್ಳೇದು ಮಾಡ್ತವೆ. ಒಳ್ಳೇದು ಅವು, ಆಂಟಿ ಆಕ್ಸಿಡೆಂಟ್ ನಮ್ಮ ದೇಹಕ್ಕೆ ಅದು ಪೂರಕವಾಗಿ ಕೆಲಸ ಮಾಡ್ತವೆ. ಅಂದ್ರೆ ತಾಜಾ ಹಣ್ಣು ತರಕಾರಿಗಳಲ್ಲಿ ಹೆಚ್ಚಿನದ್ದಿರುತ್ತದೆ. ತಾಜಾ ಹಣ್ಣು ತರಕಾರಿಗಳಲ್ಲಿ ಅದರ ಅಂಶ ಜಾಸ್ತಿ ಇರ್ತದೆ. ಅದ್ರ ಜೊತೆಗೆ ನಾವು ಇನ್ನೊಂದು ಪ್ರಮುಖ ಅಂದ್ರೆ ನಾರಿನಾಂಶ. ಈಗ ಹಣ್ಣು ತರಕಾರಿ ಆಯ್ತು ಮತ್ತೆ ದವಸ ಧಾನ್ಯಗಳಾಯ್ತು, ನಾರಿನಾಂಶ ಚೆನ್ನಾಗಿರ್ತದೆ. ಸಿರಿಧಾನ್ಯಗಳು, ಸಿರಿಧಾನ್ಯಗಳು ಇದೆಲ್ಲ ಯಾಕೆ ಈಗ ಪ್ರಚಲಿತವಾಗಿದೆ? ನಾರಿನಾಂಶ ಇರೋದ್ರಿಂದ. ನಾರಿನಾಂಶದಲ್ಲಿ ಎರಡು ವಿಧ ಇದೆ, ಒಂದು ಕರಗುವ ನಾರಿನಾಂಶ, ಇನ್ನೊಂದು ಕರಗದೇ ಇರುವ ನಾರಿನಾಂಶ. ಕರಗುವ ನಾರಿನಾಂಶ ಅಂದ್ರೆ ನಾವು ಸಾಲ್ಯುಬಲ್ ಫೈಬರ್ ಅಂತ ಹೇಳೋದು, ಇದು ಹಣ್ಣಿನಲ್ಲಿ ಯಥೇಚ್ಛವಾಗಿರ್ತದೆ. ಇದು ಏನ್ ಮಾಡ್ತದೆ, ಹಣ್ಣು ನಾವು ತಿಂದಾಗ ಹಣ್ಣಿನ ನಾರಿನಾಂಶ ಹೊಟ್ಟೆಗೆ ಹೋಗಿ ಕರಗುವುದರಿಂದ ಕೊಬ್ಬು ಮತ್ತೆ ಕೊಲೆಸ್ಟ್ರಾಲ್ ಅನ್ನ ಹಿಡಿದು ಇಟ್ಟುಕೊಳ್ತದೆ. ಬಟ್ ಅದಕ್ಕೆ ತನ್ನದೇ ಆದ ಹೊರಗಡೆ ದೇಹದಿಂದ ಹೊರಗಡೆ ಹೋಗುವ ಶಕ್ತಿ ಇರುವುದಿಲ್ಲ, ಅದು ಕರಗಿ ಕೊಲೆಸ್ಟ್ರಾಲ್ ಕೊಬ್ಬನ್ನು ಹಿಡಿದಿಡ್ತದೆ. ಕರಗದೇ ಇರುವ ನಾರಿನಾಂಶ ಅದು ಯಾವುದರಿಂದ ಬರ್ತದೆ, ತರಕಾರಿಯಿಂದ ಬರ್ತದೆ, ದವಸ ಧಾನ್ಯದಲ್ಲಿ ಇರ್ತದೆ. ಅದು ಕರಗದೆ ಒಂದು ಬಲ್ಕಿನೆಸ್ ಒಂದು ಕೊಟ್ಟು ಈ ಎಲ್ಲ ತ್ಯಾಜ್ಯಗಳನ್ನ ದೇಹದಿಂದ ಹೊರಗಾಕಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಅದಕ್ಕೆ ನಾವು ಹಣ್ಣು ತರಕಾರಿಗಳನ್ನ ಯಥೇಚ್ಛವಾಗಿ ಬಳಸಬೇಕು. ಹಣ್ಣಿನಲ್ಲಿರುವ ನಾರಿನಾಂಶನೇ ಬೇರೆ ಇರ್ತದೆ, ತರಕಾರಿಯಲ್ಲಿರುವ ನಾರಿನಾಂಶನೇ ಬೇರೆ ಇರ್ತದೆ. ಸೊ ಎಷ್ಟು ನಾವು ನಾರಿನಾಂಶ ಇರುತ್ತೆ ಅಷ್ಟು ನಮ್ದು ತೂಕ ಕಡಿಮೆ ಮಾಡ್ಕೊಳಕ್ ಈಸಿ ಆಗ್ತದೆ, ಮತ್ತೆ ಕೊಬ್ಬು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳಕ್ನು ಹೆಲ್ಪ್ ಆಗ್ತದೆ. ಮಲಬದ್ಧತೆ, ಇದು ಈಗ ನಾರಿಲ್ಲದ ಆಹಾರ ಯಾವುದು ಅಂತ ಕೇಳ್ಬೋದು. ಅದು ಬ್ರೆಡ್, ಕೇಕ್, ಮಾಂಸ, ಸಕ್ಕರೆ, ಮೈದಾ, ಹಣ್ಣಿನ ರಸ, ಇದೆಲ್ಲ ನಾರು ಇಲ್ಲದೇ ಇರೋದು. ಸಂಸ್ಕರಿಸಿದಂತ ಪದಾರ್ಥ. ಇಲ್ಲಿ ಮೈದಾ ಅಂತ ಬಳಸ್ತಾರೆ, ಅದು ಗೋಧಿನ ಮೇಲಿನ ನಾರು ತೆಗೆದು ಬಿಟ್ಟು ಮಾಡಿದ ಒಂದು ಹಿಟ್ಟು. ಹಿಟ್ಟು, ಸೊ ಇದರ ನಿರಂತರ ಸೇವನೆಯಿಂದ ನಾವು ಮಲಬದ್ಧತೆ ಕಾಣಬಹುದು, ಕರುಳಿನ ಕ್ಯಾನ್ಸರ್ ಆಗ್ಬಹುದು, ಮೂಲವ್ಯಾಧಿ ಆಗ್ಬಹುದು, ಬೊಜ್ಜು ಸಮಸ್ಯೆ ಕಾಣಬಹುದು, ಮತ್ತೆ ಜೊತೆಗೆ ಅಧಿಕ ರಕ್ತದೊತ್ತಡ. ಆದ್ದರಿಂದ ನಾವು ಹೆಚ್ಚಿನ ನಾರಿನಾಂಶ ಇರುವ ಆಹಾರ ಪದ್ಧತಿಯನ್ನ ಅಳವಡಿಸ್ಕೋಬೇಕು. ಶ್ರೋತೃಗಳೇ, ತಮಗೆ ಈ ಮಧುಮೇಹ, ರಕ್ತದ ಏರೊತ್ತಡ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಿಸಿದಂತ ಆಹಾರದ ಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಹೆಚ್ ಜಿ ವಿದ್ಯಾವತಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9845675260. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9845675260. ತುಂಬ ಸಂತೋಷ ವಿದ್ಯಾವತಿಯವರೇ, ತಾವಿದುವರೆಗೂ ನಮ್ಮ ಶ್ರೋತೃಗಳಿಗೆ ಈ ಮಧುಮೇಹ, ರಕ್ತದ ಏರೊತ್ತಡ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಆಹಾರ ಕ್ರಮ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಆಹಾರ ಮತ್ತು ಪೋಷಣಾ ತಜ್ಞರಾದ ಡಾಕ್ಟರ್ ಹೆಚ್ ಜಿ ವಿದ್ಯಾವತಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ವಿಷಯ ಮಧುಮೇಹ, ರಕ್ತದ ಏರೊತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಆಹಾರ ಕ್ರಮ. ಈ ಸಂದರ್ಶನದಲ್ಲಿ ಪಾಲ್ಗೊಂಡವರು ಪಿಎಂ ಜಗದೀಶ್. ಇನ್ನೀಗ ಕೇಳಿ ಕೃಷಿ ಮಾಹಿತಿ. ಹೊಸದಾಗಿ ತೋಟಗಾರಿಕಾ ಬೆಳೆಗಳ ಕೃಷಿಯನ್ನ ಮಾಡಬಯಸುವಂತಹ ರೈತ ಬಾಂಧವರು ಕೆಲವು ಅಂಶಗಳ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತೆ. ಹೊಸದಾಗಿ ಬೆಳೆಗಳನ್ನ ಕೃಷಿ ಮಾಡೋದಕ್ಕೆ ಮುಂಗಾರು ಸೂಕ್ತ ಕಾಲ. ಆದರೆ ಮುಂಗಾರು ಮಳೆ ಕ್ಷೀಣಗೊಂಡು ಅಲ್ಪ ಸ್ವಲ್ಪ ಮಳೆ ಬೀಳುವಂತ ಹಾಗೆಯೇ ಲಭ್ಯವಿರುವಂತಹ ತೇವಾಂಶವನ್ನು ಬಳಸಿ ಗಿಡಗಳನ್ನು ನಾಟಿ ಮಾಡಿದಾಗ ಕೆಲವೊಂದು ನಿರ್ವಹಣಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಸೂಕ್ತ ಬೆಳೆ ಮತ್ತು ತಳಿಗಳ ಆಯ್ಕೆ ಮಾಡಿಕೊಳ್ಳೋದು ಬಹಳ ಮುಖ್ಯ. ವಿವಿಧ ವಲಯಗಳ ಹವಾಮಾನ ಮತ್ತು ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ ಆ ವಲಯಕ್ಕೆ ತಕ್ಕಂತೆ ಸೂಕ್ತ ಬೆಳೆ ಮತ್ತು ಸೂಕ್ತ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆಳವಾದ ಗುಂಡಿಗಳನ್ನು ತೆಗೆಯೋದು ಅಷ್ಟೇ ಮುಖ್ಯ. ಬಹುವಾರ್ಷಿಕ ಬೆಳೆಗಳಲ್ಲಿ ಹೆಚ್ಚು ಆಳವಾದ ಅಂದರೆ 1 ಘನಮೀಟರ್ ಅಳತೆಯ ಗುಣಿಯನ್ನು ತೆಗೆದು ಬಹುವಾರ್ಷಿಕ ಬೆಳೆಗಳನ್ನು ನಾಟಿ ಮಾಡಿದರೆ ಮಳೆ ಆದಾಗ ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಇದು ಅನುಕೂಲವನ್ನು ಮಾಡಿಕೊಡುತ್ತೆ. ಇನ್ನು ಹೊಸದಾಗಿ ಗಿಡ ನೆಡುವಾಗ ತಗ್ನಲ್ಲಿ ನೆಡೋದು ಬಹಳ ಮುಖ್ಯ. ಗಿಡಗಳನ್ನು ಕಂದಕ ಮಾಡಿ ಅರ್ಧ ಭಾಗ ಮಣ್ಣಿನ ಮಿಶ್ರಣವನ್ನು ತುಂಬಿ ನೆಡೋದ್ರಿಂದ, ಹಾಗೆಯೇ ಹೊದಿಕೆ ವಸ್ತುಗಳನ್ನು ಈ ಒಂದು ಕಂದಕದಲ್ಲಿ ತುಂಬಿಸೋದ್ರಿಂದ ತೇವಾಂಶದ ಸಂರಕ್ಷಣೆಯಾಗುತ್ತೆ, ಗಿಡಗಳು ಉತ್ತಮವಾಗಿ ನೆಲೆಗೊಳ್ತವೆ. ಇನ್ನು ಗಿಡಗಳನ್ನು ನೆಡುವಾಗ ಗುಂಡಿಯ ಮಿಶ್ರಣಕ್ಕೆ ನೀರನ್ನು ಹಿಡಿದಿಟ್ಕೊಳ್ಳುವಂಥ ವಸ್ತುಗಳನ್ನು ಬಳಕೆ ಮಾಡ್ಕೋಬೇಕಾಗತ್ತೆ. ಮುಖ್ಯವಾಗಿ ತೆಂಗಿನ ನಾರಿನ ಪುಡಿ, ಮರದ ಹೊಟ್ಟು, ನಾರು, ಭೂಶಕ್ತಿಯಂಥ ವಸ್ತುಗಳನ್ನು ಮಣ್ಣಿಗೆ ಬೆರೆಸೋದ್ರಿಂದ ತೇವಾಂಶದ ಸಂರಕ್ಷಣೆಗೆ ಸಹಕಾರಿಯಾಗುತ್ತೆ. ಇನ್ನು ಗುಣಮಟ್ಟದ ಕಸಿ ಸಸಿಗಳ ಬಳಕೆ ಅತ್ಯಗತ್ಯ. ಉತ್ತಮ ಬೆಳವಣಿಗೆ ಹೊಂದಿರುವಂಥ ಆರೋಗ್ಯಯುತವಾದಂಥ ಸುಮಾರು 1.5-2 ವರ್ಷದ ಕಸಿ ಮಾಡಿದ ಸಸಿಗಳನ್ನು ನಾಟಿ ಮಾಡೋದ್ರಿಂದ ಸಸಿಗಳು ಉತ್ತಮವಾಗಿ ನೆಲೆಗೊಂಡು ತೀವ್ರಗತಿಯಲ್ಲಿ ಬೆಳೀತವೆ, ಜೊತೆಗೆ ಹವಾಮಾನ ವೈಪರೀತ್ಯವನ್ನು ಕೂಡ ತಡೆದುಕೊಳ್ಳುವಂಥ ಶಕ್ತಿಯನ್ನು ಹೊಂದಿರ್ತವೆ. ಇನ್ನು ಸಾವಯವ ಗೊಬ್ಬರಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡ್ಕೋಬೇಕಾಗತ್ತೆ. ಸಾವಯವ ಗೊಬ್ಬರಗಳಾದಂಥ ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ, ಬೇವಿನ ಹಿಂಡಿ ಮತ್ತು ಬೇರೆ ಸಾವಯವ ಗೊಬ್ಬರಗಳನ್ನು ನಾಟಿ ಸಮಯದಲ್ಲಿ ಹೆಚ್ಚು ಉಪಯೋಗ ಮಾಡೋದ್ರಿಂದ ಮಣ್ಣಿನ ತೇವಾಂಶವನ್ನು ಹೆಚ್ಚು ಕಾಲದವರೆಗೆ ಕಾಪಾಡಿಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಇದರಿಂದ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಇನ್ನು ತೆಂಗಿನ ಬೆಳೆಯನ್ನು ಬೆಳೆಯುವಂಥವರು ಕೆಲವೊಂದು ಅಂಶಗಳ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಮುಖ್ಯವಾಗಿ ಈ ಮಳೆಯಾಶ್ರಿತದಲ್ಲಿ ವಿಶೇಷವಾಗಿ ಎತ್ತರದ ಪ್ರದೇಶದಲ್ಲಿ ತೆಂಗನ್ನು ಬೆಳೆಯುವಂಥವರು ಕೆಲವು ಅಂಶಗಳ ಕಡೆಗೆ ಒತ್ತನ್ನು ಕೊಡಬೇಕಾಗತ್ತೆ. ಮಣ್ಣು ಮತ್ತು ತೇವಾಂಶದ ಸಂರಕ್ಷಣೆಗೆ ತೆಂಗಿನ ತೋಟದಲ್ಲಿ ಬದುಗಳನ್ನು ಅಥವಾ ಸಮಪಾತಳಿ ಬದುಗಳನ್ನು ನಿರ್ಮಿಸಬೇಕಾಗತ್ತೆ. ಮಳೆ ನೀರನ್ನು ಸಂಗ್ರಹಣೆ ಮಾಡಿಕೊಳ್ಳೋದಕ್ಕೆ ಕೃಷಿ ಹೊಂಡ, ಚೆಕ್ ಡ್ಯಾಮ್ ಅಥವಾ ನಾಲಾ ಬದುಗಳನ್ನು ನಿರ್ಮಿಸ್ಕೋಬೇಕು. ಹಳೆಯ ಮತ್ತು ವಯಸ್ಸಾದ ಮರಗಳಿರುವಂಥ ತೆಂಗಿನ ತೋಟಗಳಲ್ಲಿ ಸುಧಾರಿತ ತಳಿಗಳ ಮತ್ತು ಸಂಕರಣ ತಳಿಗಳ ಸಸಿಗಳನ್ನು ನೆಡಬಹುದು. ಉದ್ದನೆಯ ತಳಿಗಳು ಅಂದರೆ ತಿಪ್ಟೂರ್ ಟಾಲ್, ಕಲ್ಪತುರು ಮತ್ತು ಚಂದ್ರಕಲ್ಪ ಅಂತ ಇದ್ದಾವೆ. ಗಿಡ್ಡ ತಳಿಗಳಾದರೆ COD ಅಂದರೆ ಚೌಗಾಟ್ ಆರೆಂಜ್ ಡ್ವಾರ್ಫ್, MYD ಅಂದರೆ ಮಲಯನ್ ಯೆಲ್ಲೋ ಡಾರ್ಫ್ ಮತ್ತು MOD ಅಂದರೆ ಮಲಯನ್ ಆರೆಂಜ್ ಡಾರ್ಫ್, ಇವುಗಳನ್ನು ಬಳಸ್ಕೋಬಹುದು. ಹಾಗೆಯೇ ಸಂಕರಣ ತಳಿಗಳು ಕೂಡ ಇದ್ದಾವೆ, ಅಂದರೆ COD × WCT ಅಂದರೆ ಚೌಗಾಟ್ ಆರೆಂಜ್ ಡಾರ್ಫ್ ಮತ್ತು ವೆಸ್ಟ್ ಕೋಸ್ಟ್ ಟಾಲ್, ಇವುಗಳ ನಡುವೆ ಸಂಕರಣಗೊಂಡಿರುವಂಥ ತಳಿ ಮತ್ತು WCT ಮತ್ತು COD ಇವುಗಳ ನಡುವೆ ಸಂಕರಣಗೊಂಡಿರುವಂಥ ತಳಿ ಅಂದರೆ ವೆಸ್ಟ್ ಕೋಸ್ಟ್ ಟಾಲ್ ಮತ್ತು ಚೌಗಾಟ್ ಆರೆಂಜ್ ಡಾರ್ಫ್, ಈ ಎರಡು ತಳಿಗಳ ನಡುವಿನ ಸಂಕರಣ ತಳಿಯನ್ನು ಬಳಸ್ಕೋಬಹುದು. ಇನ್ನು ಎಳನೀರಿನ ಉದ್ದೇಶಕ್ಕಾಗಿ ಗಿಡ್ಡ ತಳಿಯನ್ನು ನೆಡೋದು ಒಳ್ಳೆಯದು. ಇನ್ನು ಭೂಮಿಯ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ತೆಂಗಿನ ತೋಟಗಳಲ್ಲಿ ಅಂತರ ಬೆಳೆಯನ್ನು ನಾವು ಬೆಳ್ಕೋಬೇಕಾಗತ್ತೆ. ತೆಂಗಿನ ತೋಟಗಳ ಸುತ್ತಲಿನ ಅಂಚಿನಲ್ಲಿ ಸಿಲ್ವರ್ ಓಕು, ಬೇವು, ಹೆಬ್ಬೇವು, ಸರ್ವೆ ಮರದಂತಹ ಮರಗಳನ್ನು ಬೆಳೆಸೋದು ಒಳ್ಳೆಯದು. ಯಾಕೆಂದರೆ ಈ ಮರಗಳು ಗಾಳಿ ತಡೆಗಳಾಗಿ ವರ್ತಿಸ್ತವೆ, ಹೆಚ್ಚಿನ ಆದಾಯವನ್ನು ತಂದುಕೊಡ್ತವೆ. ಮತ್ತು ಬರಗಾಲದಿಂದಾಗಿ ಬೆಳೆ ವಿಫಲವಾದಾಗ ಇವು ವಿಮೆ ರೀತಿಯಲ್ಲಿ ಕಾಪಾಡ್ತವೆ. ಇನ್ನು ಮುಖ್ಯವಾಗಿ ನಾವು ತೆಂಗಿನ ಬೆಳೆಗೆ ಮ್ಯೂರಿಟ್ ಆಫ್ ಪೊಟಾಷನ್ನು 2 ಭಾಗಗಳಾಗಿ ಅಂದರೆ 1/3 ಭಾಗವನ್ನು ಮೇ ಜೂನ್ ತಿಂಗಳಿನಲ್ಲಿ, 1/2 ಭಾಗವನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಡಬೇಕಾಗತ್ತೆ. ಅದೇ ರೀತಿ ಸೂಕ್ಷ್ಮ ಪೋಷಕಾಂಶಗಳಾದಂಥ ಸತು, ಬೋರಾನ್ ಮತ್ತು ಗಂಧಕವನ್ನು ನಾವು ಒದಗಿಸಬೇಕಾಗತ್ತೆ. 25 ಗ್ರಾಂನಷ್ಟು ಸತುವಿನ ಸಲ್ಫೇಟು ಮತ್ತು 30 ಗ್ರಾಂನಷ್ಟು ಬೋರಾಕ್ಸನ್ನು ಪ್ರತಿ ತೆಂಗಿನ ಮರಕ್ಕೆ ಪ್ರತಿ ವರ್ಷ ನಾವು ಕೊಡಬೇಕಾಗತ್ತೆ. ಸಮಗ್ರ ಪೀಡೆ ನಿರ್ವಹಣೆ ಮತ್ತು ರೋಗ ನಿರ್ವಹಣಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಜೊತೆಗೆ ಈ ತೆಂಗಿನ ತೋಟಗಳನ್ನು ನಾವು ಬಳಸಿಕೊಂಡು ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು. ಹಾಗೆಯೇ ಮೌಲ್ಯವರ್ಧನೆಯ ಕಡೆಗೂ ಕೂಡ ಗಮನವನ್ನು ಕೊಡಬೇಕಾಗತ್ತೆ. ಕೃಷಿ ಮಾಹಿತಿಯನ್ನ ಇದುವರೆಗೆ ನೀವು ಕೇಳಿದ್ರಿ. ಇನ್ನೀಗ ಅಪ್ಪಗಿರಿ ತಿಮ್ಮರಾಜು ಮತ್ತು KS ಸುರೇಖ ಅವರು ಹಾಡುವ ಜನಪದ ಗೀತೆ